ಹಿಜರಾ ಟಿಕಳೆಲ್ಲ ಮಕ್ಕಿನ ಮುಸಾಫರ್ ದೇಮದನಿ ಜಾನಮಿಯೇ ಅನುಸ್ವಾರವನು ಮುಹಾಜರ್ ದೇಮದನಿ ಜಾನಮಿಯೇ ಅನುಸ್ವಾರವನು ಮುಹಾಜರ್ ದೇ ಹಿಜರಾ ಟಿಕಳೆಲ್ಲ ಮಕ್ಕಿನ ಮುಸಾಫರ್ ದೇಮದನಿ ಜಾನಮಿಯೇ ಅನುಸ್ವಾರವನು ಮುಹಾಜರ್ ದೇಮದನಿ ಅನುಸಾರ ಉಣನು ಮುಹಾಜರ್ ದೇ ನಬಿ ಖೈರುಲ್ ಅನಾಮ್ ಅಸ್ವಲಾತು ವಸ್ಸಲಾಮ್ ಅಸ್ವಲಾತು ವಸ್ಸಲಾಮ್ ಅಸ್ವಲಾತು ವಸ್ಸಲಾಮ್ ಹೋ ದಸ್ತಾ ಸುಕಲಿಲ ರಗಲ ಮದನಿ ಜಾನಮಿ ಅನುಸಾರ ಉಣನು ಮುಹಾಜರ್ ದೇ ವದಸ್ತಾ ಸುಕಲಿ ಸ್ವರ ಉಣನು ಮುಹಾಜರ್ ದೇ ಧನುರ್ಪೂಡಾಗೋ ಯೇ ಜಿಹಾಟು ನವರ್ ದೇ ಮದನಿ ಜಾನಮಿಯೇ ಅನುಸ್ವರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವರ ಉಣನು ಮುಹಾಜರ್ ದೇ ನಬಿ ಖೈರುಲ್ ಅನಾಮ್ ಅಸ್ವಲಾತು ವಸ್ಸಲಾಮ್ ಅಸ್ವಲಾತು ವಸ್ಸಲಾಮ್ ಅಸ್ವಲಾತು ವಸ್ಸಲಾಮ್ ಹಿಜರಾತ್ ಕಡೆ ನಮಕಿನ ಮುಸಾಫರ್ ದೇ ಮದನಿ ಜಾನಮಿಯೇ ಅನುಸ್ವರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವರ ಉಣನು ಮುಹಾಜರ್ ದೇ ಹೋ ಅನುಸ್ವಾರ ಉಣನು ಮುಹಾಜರ್ ದೇ ಓ ಅನುಸ್ವಾರು ಡೇರಿ ಸತಿಯೋಗ್ಲ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಪಾಲ ಗ್ರಾಂದೇ ಪಾಲ ಗ್ರಾಂದೇ ಹಾಶಮಿ ಖೈರುಲ್ ಬಶರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಅಸ್ವಲಾತು ವಸ್ಸಲಾಮ್ ದೇ ನಬಿ ಖೈರುಲ್ ಅನಾಮ್ ದೇ ನಬಿ ಖೈರುಲ್ ಅನಾಮ್ ದೇ ನಬಿ ಖೈರುಲ್ ಅನಾಮ್ ಓ ಹಿಜರಾತ್ ಕಡೆ ಲಾಮಕಿನ ಮುಸಾಫರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಹೋ ದಸ್ರ ಬಕೂರ್ ಕೆಯ ಬಿಲ್ ಮಕ್ಳ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಹೋ ದಸ್ರ ಬಕೂರ್ ಕೆಯ ಬಿಲ್ ಮಕ್ಳ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ದಾಂಬಿಯಾವು ದಸರ್ಟಾಸ್ತಿರ್ ಮೂತ ಬರ್ದ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಅಸ್ವಲಾತು ವಸ್ಸಲಾಮ್ ದೇ ನಬಿ ಖೈರುಲ್ ಅನಾಮ್ ದೇ ನಬಿ ಖೈರುಲ್ ಅನಾಮ್ ದೇ ನಬಿ ಖೈರುಲ್ ಅನಾಮ್ ಹಿಜರಾತ್ ಕಡೆ ಲಾಮಕಿನ ಮುಸಾಫರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಅನುಸ್ವಾರ ಉಣನು ಮುಹಾಜರ್ ದೇ ಹೋ ಗುಣು ನೌ ಶಿಂದಾರ್ಥ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ನಿರ್ಭಕ್ತವರ್ ಸ್ವಯಿ ನಿರ್ಭಕ್ತವರ್ ಸ್ವಚ್ಛ ಮಿಲ್ ಮಾಮು ಪೇಗಂಬರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ ಮದನಿ ಜಾನಮಿಯೇ ಅನುಸ್ವಾರ ಉಣನು ಮುಹಾಜರ್ ದೇ الصلاه والسلام دي نبي خير الانام دي نبي خير الانام دي نبي خير الانام هجرات کړه لا مکه نه مسافر دي مدني جانمي انصار وړلو مهاجر دي مدني جانمي انصار وړلو انصار وڑلو مہاجر دے ہو جہاد ملوان میں انصار مدنی جانا میر انصار وڑلو مہاجر دے غم خوار زمگا غم خوار زمگا لو یار وس کے دماغ شر دے مدنی جانا میر انصار وڑلو مہاجر دے انصار وڑلو مہاجر دے الصلاۃ والسلام دے نبی خیر الانام دے نبی خیر الانام دے نبی خیر الانام ہجرات کڑے لا مکہ نہ مسافر دے مدنی جانا میر انصار وڑلو مہاجر دے مدنی جانا میر انصار وڑلو مہاجر دے دے نبی خیر الانام الصلاۃ والسلام الصلاۃ والسلام الصلاۃ والسلام